ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 29 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸಸ್ಯ ವೈವಿಧ್ಯತೆ ದಾಖಲಾತಿ, ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಮುಂಡಾಜಯ ಗಜಾನನ ವಜೆ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳಲಿದ್ದೀರಿ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2022. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 8448447715ಕ್ಕೆ ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯ ಕಾರ್ಮಿಕ ಇಲಾಖೆ ವತಿಯಿಂದ ರಾಜ್ಯದ ಎಲ್ಲಾ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ವ್ಯಾಜ್ಯ ತೀರ್ಮಾನಿಸಿ ಪರಿಹಾರ ಒದಗಿಸಲು ರಾಜ್ಯಾದ್ಯಂತ ಈ ತಿಂಗಳ 15-31 ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಸ್ವೀಕರಿಸಿದ ಅರ್ಜಿಗಳನ್ನು ಆಗಸ್ಟ್ 15 ಒಳಗೆ ವಿಲೇವಾರಿ ಮಾಡುವ ಕಾರ್ಮಿಕ ಅದಾಲತ್ ರಾಜ್ಯಾದ್ಯಂತ ನಡೆಯುತ್ತಿದೆ. ಎಲ್ಲಾ ವರ್ಗದ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಕಾರ್ಮಿಕ ಅದಾಲತ್ನಲ್ಲಿ ಪರಿಹರಿಸಿಕೊಳ್ಳಲು ಸದವಕಾಶ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1552114 ಸಂಪರ್ಕಿಸಿ. ಇದೀಗ ಸಸ್ಯ ವೈವಿಧ್ಯತೆ ದಾಖಲಾತಿ, ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಮುಂಡಾಜಯ ಗಜಾನನ ವಜೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಈ ಜೀವ ವೈವಿಧ್ಯತೆ ಎನ್ನುವಂತಹದ್ದು ಬಹುಶಃ ಒಂದು ಪರಿಸರದ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ ಕೇಳಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಆಸಕ್ತಿಯಿಂದ ತೊಡಗಿಸಿಕೊಂಡಂಥವರು ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದ ಗಜಾನನ ವಜೆಯವರು. ಇವರು ಇತ್ತೀಚೆಗೆ ಅವರ ಒಂದು ಗ್ರಾಮದಲ್ಲಿ ಈ ಸಸ್ಯ ವೈವಿಧ್ಯತೆಯ ದಾಖಲಾತಿಯ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ, ಅದರಲ್ಲಿ ಸಾಕಷ್ಟು ಅನುಭವವನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಗಜಾನನ ವಜೆಯವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ಈ ಜೀವ ವೈವಿಧ್ಯತೆ ಅಂದರೆ ಏನು, ಅದರಲ್ಲೂ ವಿಶೇಷವಾಗಿ ಈ ಸಸ್ಯ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು? ಜೀವ ವೈವಿಧ್ಯತೆ ಅಂತ ಹೇಳಿದರೆ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಜೀವಿಗಳು, ಪ್ರಾಣಿ ಪಕ್ಷಿ ಕೀಟ ಇತ್ಯಾದಿಗಳೆಲ್ಲ ಸೇರಿಕೊಳ್ತವೆ. ಸಸ್ಯ ವೈವಿಧ್ಯತೆ ಅಂತ ಹೇಳಿದ್ರೆ ಕೇವಲ ಇಲ್ಲಿ ಸಸ್ಯ ಜಗತ್ತು ಇದೆ, ಅದು ಮಾತ್ರ ಇದರಲ್ಲಿ ಸೇರಿಕೊಳ್ತದೆ. ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಒಂದು ಕೆಲಸ ಆಗಬಹುದು ಅಂತ ಹೇಳಿ ನಾನು ಸಸ್ಯ ವೈವಿಧ್ಯತೆಗಳಿಗೆ ಮಾತ್ರ ಸೀಮಿತವಾಗಿ ಈ ಕೆಲಸ ಮಾಡಿರುವಂತದ್ದು. ಈಗ ಸಸ್ಯ ವೈವಿಧ್ಯತೆಯ ದಾಖಲಾತಿ ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ಇಲ್ಲೊಂದು ಪ್ರಮುಖವಾದಂತಹ ಒಂದು ಅಂಶ ನಾನು ಓದಿ ತಿಳ್ಕೊಂಡಿದ್ದೇನೆ. ಸುಮಾನ್ಯ 2005 ರಿಯೋ ಡಿ ಜನೆರೋದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜೀವ ವೈವಿಧ್ಯತೆ ದಾಖಲಾತಿಯ ಒಂದು ಕಾರ್ಯಕ್ರಮ ನಡೆಯಿತು. ಅದಕ್ಕೆ ಕಾರಣ ಇನ್ನೊಂದು, ಅದಕ್ಕೊಂದು ಹಿನ್ನೆಲೆ ಹೇಳಬೇಕಂದ್ರೆ ನಮ್ಮ ವಾಸ್ತವವಾಗಿ ನಾವು ಶತಮಾನಗಳಿಂದ ಉಪಯೋಗಿಸ್ತಾ ಇದ್ದಂತಹ ಅರಸಿನ ಭಾರತದ್ದು ಹಾಗೂ ಕಹಿಬೇವು, ಇದೇನ ದುರಂತ ಏನಾಗಿದೆ ಅಂತ ಹೇಳಿದರೆ, ಇದು ಅಮೆರಿಕದ ಯಾವುದು ಕಂಪನಿಗಳು ಇದಕ್ಕೆ ಪೇಟೆಂಟ್ ಪಡೆದು ಈಗ ಅದಕ್ಕೆ ಬಹುಶಃ ನಾವು ನ್ಯಾಯವಾದ ರೀತಿಯಲ್ಲಿ ಇದು ಮಾಡ್ಬೇಕಾದ್ರೆ ನಾವು ಅದಕ್ಕೆ ರಾಯಲ್ಟಿ ಕಟ್ಟಬೇಕಾಗ್ತದೆ ಕಾಣ್ತದೆ. ವಾಸ್ತವವಾಗಿ ನಮ್ಮ ದೇಶದ್ದು, ಆದರೆ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಏನಾಯಿತು ಅಂತ ಹೇಳಿದರೆ, ನಮ್ಮ ದೇಶದ್ದು ಇದು ಎಂಬುದಕ್ಕೆ ಯಾವುದೇ ಪ್ರಮಾಣ ಕೊಡಲಿಕ್ಕೆ ನಾವು ಅಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದ್ರಿಂದ ನಾವು ಸೋತದವು. ಆ ಸಂದರ್ಭದಲ್ಲಿ ಇದು 2005 ಇಸ್ವಿಯಲ್ಲಿ ಬಹುಶಃ ಹೆಚ್ಚಿನ ದೇಶದವರಿಗೆ ನಮ್ಮ ನಮ್ಮ ದೇಶದಲ್ಲಿರುವಂಥ ಪ್ರಕೃತಿ ಸಂಪತ್ತನ್ನು ನಾವು ದಾಖಲೀಕರಣ ಮಾಡಿದರೆ ಮುಂದೆ ನಮಗೆ ಆಗುವ ಈ ರೀತಿಯ ತೊಂದರೆಗಳು ಆಗದೇ ಇರ್ಬೋದು, ಅಥವಾ ನಮ್ಮನ್ನೇ ನಾವು ರಕ್ಷಿಸಿಕೊಂಡಾಗತ್ತೆ ನಮ್ಮ ಸಂಪತ್ತನ್ನು ಎಂಬ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತ ಕೂಡ ಅದರಲ್ಲಿ ಸೇರಿತು. ಈಗ ಇದು ವಾಸ್ತವವಾಗಿ ಗ್ರಾಮ ಮಟ್ಟದಿಂದ ಹಿಡಿದು ದೇಶದ ಮಟ್ಟದವರೆಗೆ ಜೀವ ವೈವಿಧ್ಯ ದಾಖಲಾತಿ, ಆಯಾಯ ಊರು, ಅಲ್ಲಲ್ಲಿಯ ನಾಟಿ ವೈದ್ಯರುಗಳಿರ್ಬೋದು ಇತ್ಯಾದಿಗಳನ್ನು ಸೇರಿಸಿಕೊಂಡು ಗ್ರಾಮ ಪಂಚಾಯತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಮಾಡಬೇಕು ಎಂಬ ಕಾನೂನು ಇದೆ, ಅದಕ್ಕೆ ವ್ಯವಸ್ಥೆ ಕೂಡ ಇದೆ. ಆದರೆ ಅಷ್ಟೊಂದು ಅದು ಪರಿಣಾಮಕಾರಿಯಾಗಿ ನಡೀತಾ ಇಲ್ಲ. ಇದು ಇಲ್ಲಿ ನನಗೆ ಏನಾಯಿತು ಅಂತ ಹೇಳಿದರೆ, ನಾನು ಯಾಕೆ ಇದರಲ್ಲಿ ತೊಡಗಿಸ್ಕೊಂಡೆ ಅಂತ ಹೇಳಿದರೆ, ನಾನು ಸಾಮಾನ್ಯ ಒಂದು 3-4 ವರ್ಷಗಳ ಮೊದಲಿಂದ ನೀರಿಂಗಿಸೋಣ ಅಂತ ಕಾರ್ಯಕ್ರಮ ನಮ್ಮ ಮುಂಡಾಜೆ ಗ್ರಾಮ ಮಟ್ಟದ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೆ. ಜನಜಾಗೃತಿ ಮೂಡಿಸಿ ನೀರಿನ ಏನು ಸಮಸ್ಯೆ ಉಂಟು ಅದನ್ನು ನಿವಾರಣೆಗೆ ಏನೇನು ಕ್ರಮ ಕೈಗೊಳ್ಬೋದು, ನಾನು ಮಾತ್ರ ಒಬ್ಬ ಅಲ್ಲ, ನನ್ನ ಮಿತ್ರರುಗಳು ಸೇರಿ ಇದರಲ್ಲಿ ಆಸಕ್ತಿ ಇರುವಂಥವ್ರು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದವು. ಆದರೆ ಕಳೆದ 2 ವರ್ಷದಲ್ಲಿ ಏನಾಯಿತು ಅಂತೇಳಿದ್ರೆ, ಕೋವಿಡ್ನಿಂದಾಗಿ ನಮಗೆ ನೀರಿಂಗಿಸೋಣ ಕಾರ್ಯಕ್ರಮ ಒಳಗೆ ನಾವು ಮನೆ ಮನೆಗೆ ಭೇಟಿಯಾಗಬೇಕು, ಜನರನ್ನು ಭೇಟಿಯಾಗಬೇಕು, ಆದರೆ ಇಲ್ಲಿ ಭೇಟಿಯಾಗುವುದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಒಂದು ಪರಿಸ್ಥಿತಿ ಬಂತು. ಹಾಗೆಯೇ ನಾನು ಯೋಚನೆ ಮಾಡುವಾಗ, ಹಾಗಿದ್ರೆ ನಮ್ಮ ಕಾರ್ಯಕ್ರಮ ನಿಂತೋಯ್ತಲ್ಲ, ಇನ್ನೇನಾದರೂ ಏನು ಮಾಡ್ಬೋದು, ನನಗೊಂದು ಪಕ್ಕನೆ ಒಂದು ತಲೆಗೆ ಹೊಳೀತು ಏನು ಅಂತ ಹೇಳಿದರೆ, ನಮ್ಮ ಗ್ರಾಮದಲ್ಲಿ ಮುಂಡಾಜೆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲಿ ಇರುವಂತಹ ಸಸ್ಯಗಳನ್ನು, ಜೀವವೈವಿಧ್ಯತೆ ಅಂತ ದೊಡ್ಡ ವಿಷಯ ಆಗ್ತದೆ, ಅದರ ಸಸ್ಯಗಳಿಗೆ ಮಾತ್ರ ಸೀಮಿತವಾಗಿ ಇದನ್ನು ನಾವು ದಾಖಲೀಕರಣ ಮಾಡಿದರೆ ವೈಜ್ಞಾನಿಕ ಹೆಸರಿನಿಂದ ಸೇರಿಕೊಂಡು ಎಲ್ಲವೂ ಅದರ ಬಗ್ಗೆ ಮಾಹಿತಿ ದಾಖಲೀಕರಣ ಮಾಡಿದರೆ ನಮ್ಮ ಗ್ರಾಮದಲ್ಲಿ ಇರುವಂತಹ ಸಸ್ಯಗಳದ್ದು ಒಂದು ಚಿತ್ರಣ ಸಿಗ್ತದೆ, ಮತ್ತೊಂದು ನಾವು ಮಾಡಿದ್ದೆ ಎಂಬುದಕ್ಕೆ ನಮಗೊಂದು ಹಿನ್ನೆಲೆಯೂ ಸಿಗ್ತದೆ. ಅದು ಹೇಗೆ ಮಾಡಿದ್ದೇವೆ ಅಂತೇಳಿ ನಾನು ಒಂದು ಸಣ್ಣ ಮೀಟಿಂಗ್ ಕರೆದೆ ನಮ್ಮ ಮನೆಯಲ್ಲಿ, ಮಿತ್ರರನ್ನು ಕರೆದೆ. ಇದಕ್ಕೆ ಕೆಲವು ನಮ್ಮಲ್ಲಿ ಕೆಲವು ಈ ಥರದ ಕೆಲಸಗಳಲ್ಲಿ ಆಸಕ್ತಿ ಇರುವಂಥವ್ರು ಇದ್ದಾರೆ, ಈ ಥರದ ಕೆಲವು ಮಿತ್ರರು ಆಸಕ್ತಿ ಇರುವಂಥವ್ರು ಇದ್ದಾರೆ ಅಂತ ಹೇಳುವುದರಲ್ಲೂ ಒಂದು ನಾನು ಹಿನ್ನೆಲೆ ಹೇಳಬೇಕಾಗ್ತದೆ. ನಮ್ಮ ಗ್ರೂಪಿನಲ್ಲಿ 10-11 ಜನ ಇದ್ದಾರೆ. ಅವರ ಎವರೇಜ್ ಅವರ ಏಜ್ ನೋಡಿದ್ರೆ 60 ಜಾಸ್ತಿ. ಅದರಿಂದ ಹೆಚ್ಚಿನವರು 60 ದಾಟಿದ ತರುಣರು ಇದ್ದಾರೆ ಇಲ್ಲಿ, ಅನುಭವಸ್ತರು. ಹಾಗೆ ಏನಾಯ್ತು, ಮೀಟಿಂಗ್ ಕರೆದೇ ಬಂದರು, ಎಲ್ಲರಿಗೂ ಬಹಳ ಇದು ಖುಷಿ ಆಯಿತು, ಈ ಥರದೊಂದು ಕೆಲಸ ಮಾಡೋಣ ಅಂತೇಳಿ. ಆದರೆ ನನಗೆ ವೈಜ್ಞಾನಿಕ ಹಿನ್ನೆಲೆ ಇರುವಂಥದ್ದು ಒಬ್ಬ ವ್ಯಕ್ತಿ ಬೇಕಿತ್ತು. ಅದರಲ್ಲಿ ನಮ್ಮ ಅಂದರೆ ಗಿಡಗಳನ್ನು ಗುರುತಿಸುವಂಥದ್ದು ವೈಜ್ಞಾನಿಕ ಹೆಸರು ನನಗೆ ಅಥವಾ ನಮ್ಮ ಮಿತ್ರರಿಗೆ ಇದು ಗೊತ್ತಿಲ್ಲ, ಅದಕ್ಕೊಂದು ಪರಿಣಿತರೇ ಬೇಕು. ಅದು ಬಾಟ್ನಿ ಡಿಪಾರ್ಟ್ಮೆಂಟ್ ಯಾವುದಾದ್ರು ಕಾಲೇಜ್ನಲ್ಲಿ ಇದು ಇದ್ದರೆ ಅವರು ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಸಾಕೋದಿಲ್ಲ, ಅವ್ರಿಗೆ ಆಸಕ್ತಿ ಬೇಕಿತ್ತು. ಹಾಗೆ ನನಗೆ SDM ಕಾಲೇಜಿನ ಗಣೇಶ ಶೆಂಡಿ ಅಂತ ಪ್ರೊಫೆಸರ್ ಗಣೇಶ ಶೆಂಡಿ ಅವರು ಸಿಕ್ಕಿದ್ರು, ಸರ್ ನಾನು ಇದನ್ನು ಮಾಡಿಕೊಡ್ತಾನೆ ಹೇಳಿದರು. ಹಾಗಾಗಿ ನಮಗೆ ಸಾಮಾನ್ಯ ಕಳೆದ ವರ್ಷದ ಆಗಸ್ಟ್ 15 ತಾರೀಕಿನಂದು ಇದನ್ನು ನಾವು ಆರಂಭಿಸಿದೆವು. ನಮ್ಮ ಮುಂಡಾಜೆ ಪಂಚಾಯತ್ ಅಧ್ಯಕ್ಷರಿಂದ ಈ ಕೆಲಸವನ್ನು, ಅವರಿಗೆ ಒಂದೆರಡು ಗಿಡದ ಗುರುತಾಯಿತು, ಅದನ್ನು ಒಂದು ಆರಂಭದ ಕೆಲಸವನ್ನು ಅವರಿಂದ ಮಾಡಿಸಿದೆವು. ನಂತರ ನಿರಂತರವಾಗಿ ಮುಂದೆ ಹೋಗ್ತಾ ಇದ್ದವು. ಅದು ಬಹಳ ಜಲ್ದಿ ಅಥವಾ ಬೇಗ ಬೇಗ ಆಗುವಂಥ ಕೆಲಸ ಅಲ್ಲ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರದೇಶಗಳನ್ನು ಸುತ್ತ ಹಾಕಬೇಕು ಇತ್ಯಾದಿಗಳೆಲ್ಲ. ಕಳೆದ ಮಾರ್ಚ್ ಏಪ್ರಿಲ್ ಆಗುವಾಗ ಸಾಮಾನ್ಯ ಒಂದು ಹಂತಕ್ಕೆ ಬಂದು ತಲುಪಿತು. ಇದನ್ನು ಹೇಗೆ ಮಾಡಿದೆವು ಎಂಬ ಚಿತ್ರಣ ನಾವು ಇದನ್ನು ಈ ಕೆಲಸ ಮಾಡೋದು ಎಂಬ ನಿರ್ಧಾರ ಆದ ನಂತರ ಪಂಚಾಯತ್ನವ್ರ ಹತ್ರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾಡಿ, ಯಾಕಂದರೆ ನಾವು ಕಾಡಿಗೆ ಹೋಗುವಾಗ ನಾವು ಪರ್ಮಿಷನ್ ಬೇಕಾಗ್ತದೆ ಅದರಿಂದ, ಮತ್ತು ಪಂಚಾಯತ್ನವರನ್ನು ಸಹ ಸೇರಿಕೊಂಡು, ಪಂಚಾಯತ್ ಮೆಂಬರ್ಸನ್ನು ಸಹ ಸೇರಿಕೊಂಡು ಫಾರೆಸ್ಟ್ನವ್ರ ಸಹ ಅನುಮತಿಯನ್ನು ಪಡ್ಕೊಂಡು ಈ ಕೆಲಸಕ್ಕೆ ನಾವು ಕಾಲಿಟ್ಟೆವು. ಇಲ್ಲಿ ಏನು ಮಾಡಿದೆವು ಅಂತ ಹೇಳಿದರೆ, ಗ್ರಾಮ ವ್ಯಾಪ್ತಿ ಅಂತ ಹೇಳಿದರೆ ಪ್ರತಿಯೊಂದು ಗಿಡವನ್ನು ಹುಡುಕಿಕೊಂಡು ಹೋಗಿ ಅಥವಾ ಅದನ್ನು ದಾಖಲೀಕರಣ ಮಾಡಿಸೋದು ಅಸಾಧ್ಯದ ವಿಷಯ. ಹಾಗೆ ಏನು ಮಾಡಿದೆವು ನಾವು, ಒಂದು ಗ್ರಾಮದ ಒಂದು 2-3 ಪ್ರದೇಶ ಅದು ಸಿಮಿಲ್ಯಾರಿಟಿ ಇರುವಂಥದ್ದು, ಒಂದಕ್ಕೊಂದು ಸಾಮ್ಯತೆ ಇರುವಂಥದ್ದು. ಉದಾಹರಣೆಗೆ ಅಡಿಕೆ ತೋಟ, ಒಂದು 2-3 ಅಡಿಕೆ ತೋಟ. ಅದು ಯಾಕೆ 2-3 ಅಡಿಕೆ ತೋಟ ಅಂತ ಹೇಳಿದರೆ, ಸಾಮಾನ್ಯ ಅಡಿಕೆ ತೋಟ ಅಂತ ಹೇಳಿದರೆ ಅದರಲ್ಲಿರುವಂತಹ ಸಾಮಾನ್ಯ ಸಸ್ಯಗಳು ಈ ತೋಟದಲ್ಲಿ ಇದ್ದದ್ದೇ ಹೆಚ್ಚು ಕಡಿಮೆ, ಅದೇ ರೀತಿಯದ್ದು ಇನ್ನೊಂದು ತೋಟದಲ್ಲಿ ಮತ್ತೊಂದು ತೋಟದಲ್ಲಿ, ಈ ರೀತಿಯ ಪ್ರದೇಶಗಳನ್ನ ಆರಿಸಿದವು. ಅದು ಅಡಿಕೆ ತೋಟ ಇರ್ಬೋದು, ರಬ್ಬರ್ ತೋಟ ಇರ್ಬೋದು, ಅಥವಾ ಇಳಿಜಾರು ಪ್ರದೇಶ, ಗುಡ್ಡದ ಇಳಿಜಾರು ಪ್ರದೇಶಗಳು ಇರ್ಬೋದು. ಅಲ್ಲಿ ದೊಡ್ಡ ದೊಡ್ಡ ಮರಗಳು ಇರುವುದಿಲ್ಲ, ಕುರುಚಲು ಸಸ್ಯ ಇರ್ತದೆ ಮತ್ತು ಚಿಕ್ಕ ಚಿಕ್ಕ ಸಸ್ಯಗಳಿರುತ್ತೆ. ಈ ಥರದ ಪ್ರದೇಶಗಳಿರ್ಬೋದು. ಕೆರೆ ನೀರಿನ ವ್ಯಾಪ್ತಿ ಇರುವಂಥ ನೀರಿನ ವ್ಯಾಪ್ತಿ ಅಂದರೆ ಕೆರೆಯ ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು, ಮತ್ತು ಹೊಳೆಯ ದಂಡೆಗಳು, ಹೀಗೆ ಆಯ್ಕೆ ಮಾಡುವಾಗ ನಾವೇನು ಮಾಡೋದು, ನಾಲ್ಕು ಐದು ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ವಾರ ಬರುವ ವಾರ ಇಂಥಲ್ಲಿ ಹೋಗುವುದು ಅಂತ ಆರಂಭದಿಂದ ಶುರು ಮಾಡಿದ್ದೆವು ನಾವು, ಬರುವ ವಾರ ಇಂಥಲ್ಲಿ ಹೋಗುವುದು ಅಂತ. ಈ ರೀತಿ ನಮ್ಮ ಕೆಲಸವನ್ನು ಆಗಸ್ಟ್ 15 ಕಳೆದ ವರ್ಷದಿಂದ ಶುರು ಮಾಡಿದೆವು. ಒಂದು ವರ್ಷ ಆಗ್ತಾ ಬಂತು. ಹೌದು, ಶುರು ಮಾಡಿದೆವು. ನಾವು ಅಲ್ಲಿ ಏನು ಮಾಡ್ತಿದ್ದೆವು ಅಂತೇಳಿ, ನಾವು ಆ ಪ್ರದೇಶಕ್ಕೆ ಹೋಗುವ ಮೊದಲು ಅಲ್ಲಿ ಯಾರಾದರೂ ಒಬ್ಬರು ನೈಟಿವ್ ಇದ್ದೀರಾಗಲಿ ಅಥವಾ ಗಿಡಗಳ ಬಗ್ಗೆ ಪರಿಚಯ ಇರೋರು, ಸಾಮಾನ್ಯ ಹೆಚ್ಚು ಕಾಡಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಓಡಾಡ್ತಾ ಇರುವಂಥವರನ್ನು ಆರಿಸಿಕೊಂಡು ಅವರ ಹತ್ರ ಮಾತಾಡಿ ಅವರನ್ನು ನಾವೊಂದು ನಮಗೆ ಮಾರ್ಗದರ್ಶಕರಾಗಿ ಕರ್ಕೊಂಡು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದರು. ಹಾಗೆ ಹೋಗ್ತಾ ಇರುವಾಗ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ರು, ನೀವು ದಾಖಲಾತಿ ಮಾಡುವಾಗ ನೀವು ಪ್ರತಿಯೊಂದು ಸಸ್ಯದ ಫೋಟೋ GPS ಬರೋ ಥರ ಮಾಡಿ ಸರ್ ಅಂತ. ಅದಕ್ಕೋಸ್ಕರ ನಾನೊಂದು ಅದಕ್ಕೆ ಬೇಕಾದಂಥ ಒಂದು ಕ್ಯಾಮರಾವನ್ನು ತಗೊಂಡು ನಾವು ಏನು ದಾಖಲಾತಿ ಮಾಡಿದ್ದೇವೆ, ನಾವು ಫೋಟೋದ ಡೀಟೇಲ್ಸನ್ನು ನೋಡಿದ ತಕ್ಷಣ ಅದು ನಮಗೆ ಯಾವ ವ್ಯಾಪ್ತಿ ಎಲ್ಲಿ ಯಾವ ಪ್ರದೇಶದಲ್ಲಿ ಉಂಟು ಅಂತ ಅಕ್ಷಾಂಶನ ತೋರಿಸಿಕೊಡ್ತದೆ, ಅದೇ ಜಾಗಕ್ಕೆ ಕರೆಕ್ಟ್ ತೊಗೊಂಡೋಗ್ತದೆ. ಹಾಗೆ ನಾವು ಏನು ಮಾಡಿದೆವು, ನಾವು ಆಮೇಲೆ ಇಲ್ಲೊಂದು 2-3 ಸ್ವಲ್ಪ ಸಮಸ್ಯೆಗಳಿತ್ತು, ಯಾಕಂದರೆ ನಾವು ಹೊಸಬ್ರು, ಆಸಕ್ತಿ ಇತ್ತು, ಅದೇ ಕೆಲಸಕ್ಕೆ ತೊಡಗಿಸಿಕೊಂಡದ್ದು ಹೊಸಬ್ರು. ಚಿಕ್ಕ ಚಿಕ್ಕ ಈ ಹುಲ್ಲಿನಂತಹ ಸಸ್ಯಗಳನ್ನು ನಾವು ಫೋಟೋ ತೆಗೆಯುವಾಗ ಅದು ಓವರ್ಲ್ಯಾಪ್ ಆಗ್ತಾ ಇತ್ತು, ಯಾಕಂದರೆ ಹಿಂದೆ ಮತ್ತೊಂದು ಸುತ್ತಮುತ್ತ ಎಲ್ಲ ಹುಲ್ಲುಗಳಿರ್ತಿದ್ರು, ಪರ್ಟಿಕ್ಯುಲರ್ ಹುಲ್ಲಿನ ಚಿತ್ರ ತೆಗೆಯೋದು ಬಹಳ ಕಷ್ಟ ಆಗ್ತಿತ್ತು. ತುಂಬ ಕ್ಲೋಸಪ್ ಚಿತ್ರಗಳು, ತುಂಬ ಕ್ಲೋಸಪ್ ಇದು ಮಾಡಿದೆ, ಮ್ಯಾಕ್ರೋ ಮಾಡಿಕೊಂಡು ತೆಗಿತಿದ್ದೆವು. ಅದಕ್ಕೆ ಏನು ಮಾಡ್ತಿದ್ದು, ನಾವು ಹಿನ್ನೆಲೆ ಒಂದು ಬೇರೆ ಉಪಕರಣವನ್ನು ಇಟ್ಕೊಂಡಿದ್ದೀವಿ, ಕಪ್ಪು ಈ ಥರದ್ದು ಇಟ್ಕೊಂಡು ಆ ಹಿನ್ನೆಲೆ ಬೇರೆ ಸಸ್ಯಗಳು ಅದಕ್ಕೆ ತೊಂದರೆ ಕೊಡೋದು ರೀತಿ, ಅಂದರೆ ನಮ್ಗೆ ಯಾವ ಸಸ್ಯ ಬೇಕೋ ಅದನ್ನೇ ಸರಿಯಾಗಿ ತೋರಿಸುವಂಥ ಒಂದು ಆ ರೀತಿ ಮಾಡಿಕೊಂಡು ಪ್ರತಿ ವಾರ ಸಾಮಾನ್ಯ ಆದಿತ್ಯವಾರ ಅಂತ ಹೇಳ್ಕೊಳ್ಳೋಣ, ನಾವು ನಿರ್ದಿಷ್ಟ ಪ್ರದೇಶದಲ್ಲಿ ಹೋಗಿ ಸಾಮಾನ್ಯ ಬೆಳಿಗ್ಗೆ 8:30 ನಾವು ಒಟ್ಟಾಗಿ 12:00-1 ತನಕ ಆ ಪ್ರದೇಶವನ್ನು ಸುತ್ತಾಡಿ ಅಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ದಾಖಲಾತಿಯನ್ನು ಮಾಡಿಕೊಳ್ತಿದ್ದು. ದಾಖಲಾತಿ ಮಾಡುವಾಗ ನಾವು ಅದಕ್ಕೊಂದು ಕೋಡ್ ನಂಬರ್, ಚಿತ್ರಕ್ಕೂ ಅದೇ ಕೋಡ್ ನಂಬರ್, ಕೋಡ್ ನಂಬರ್ನ ಪುಸ್ತಕದಲ್ಲಿ ಬರ್ಕೊಳ್ತಿದ್ದೆವು, ಅದು ಇಂಥದ್ದು 54 ಸಸ್ಯ. ಸೊ ನಾನು ಮೊಬೈಲ್ನಲ್ಲಿ ಅದು ಚಿತ್ರ ಬರುವಾಗ 54 ಚಿತ್ರ, ಆಗ ನನಗೆ ಯಾವುದು ಅಂತ ಗೊತ್ತಾಗ, ಈ 54 ಚಿತ್ರಕ್ಕೆ ನಮಗೆ ಯಾರು ಅಲ್ಲಿ ನಮ್ಮ ಜೊತೆ ನಾಟಿ ವೈದ್ಯರು ಅಥವಾ ಈ ಸಸ್ಯಗಳ ಬಗ್ಗೆ ಮಾಹಿತಿ ಇರುವಂಥವ್ರು ಇದ್ದಾರಲ್ಲ, ಅವ್ರ ಹತ್ರ ಅದರ ಉಪಯೋಗ ಇತ್ಯಾದಿಗಳನ್ನು ಗೊತ್ತಿದೆಯೇನು, ಅದನ್ನು ನಾವು ಅಲ್ಲಿ ಪುಸ್ತಕದಲ್ಲಿ ದಾಖಲಾತಿ ಮಾಡಿಕೊಳ್ತಿದ್ದೆವು. ಈ ರೀತಿಯಾಗಿ ಮಾಡಿಕೊಂಡು ಮನೆಗೆ ಬಂದ ನಂತರ ನನ್ನ ಒಬ್ಬರು ಸ್ನೇಹಿತರು ವಾಸುದೇವ್ ತಾಮನ್ಕರ್ ಅಂತ ಹೇಳೋರು, ಅವರು ನನಗೆ ತುಂಬ ಈ ಕೆಲಸದಲ್ಲಿ ಸಹಾಯ ಮಾಡಿದರು, ಮತ್ತು ತುಂಬ ಗಿಡಗಳ ಬಗ್ಗೆ ಅವರಿಗೆ ಮಾಹಿತಿ ಸಹ ಉಂಟು. ನಾವು ಮನೆಗೆ ಬಂದು ಏನು ಮಾಡ್ತಿದ್ದೆವು ಅಂತ ಹೇಳಿದರೆ, ಗೂಗಲ್ ಡಾಕ್ಸ್ನಲ್ಲಿ ಚಿತ್ರ, ಅದರ ನಂಬರ್, ಅದರ ಹೆಸರು, ಅದು ಹೆಸರು ಕನ್ನಡ ಇರ್ಬೋದು, ತುಳು ಇರ್ಬೋದು, ಮಲಯಾಳಿ ಇರ್ಬೋದು, ಯಾವ ಹೆಸರು ಆ ಲೋಕಲ್ ಇದರಲ್ಲಿ ಸಿಗ್ತದೋ ಆ ಹೆಸರನ್ನು ನೋಂದಾಯಿಸಿದ್ದು, ಅದರ ಮತ್ತೆ ಉಪಯೋಗ ಅದು, ಮತ್ತೆ ಯಾವ ರೀತಿಯ ಸಸ್ಯ ಅಂತೇಳಿ, ಅದು ಪೊದರೋ ಗಿಡವೋ ಹೂ ಬಿಡುವಂಥ ಸಸ್ಯವೋ ಅಥವಾ ಈ ಥರದ ಅದರ ಮಾಹಿತಿಯನ್ನೆಲ್ಲ ಗೂಗಲ್ ಡಾಕ್ಸಲ್ಲಿ ರೆಡಿ ಮಾಡ್ತಿದ್ದು, ಫೋಟೋ ಅಪ್ಲೋಡ್ ಮಾಡ್ತಿದ್ದು. ಸಾಮಾನ್ಯ ಒಂದು ದಿವಸದ ಕೆಲಸ ನಾವು 8:30-9 ಶುರು ಮಾಡಿದರೆ ಮಧ್ಯಾಹ್ನ ಒಂದು ಊಟ ಆದ ನಂತರ ಸಾಮಾನ್ಯ ರಾತ್ರಿ 10-11 ಆ ದಿವಸ ನಮಗೆ 10-11-12 ಯಾಕೆಂದರೆ ಕೆಲವು ಸರ್ತಿ ನಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಹೊಂದ್ಕೊಂಡಿದ್ದೀವಿ, ಫೋಟೋ ಅಪ್ಲೋಡ್ ಎಲ್ಲ ಆಗುವಂಥದ್ದು. ಆ ರೀತಿ ಆ ದಿವಸದ ಕೆಲಸ ಮಾಡಿ ಅಂತೂ ಆ ದಿವಸದ ಕೆಲಸವನ್ನು ಸಂಪೂರ್ಣ ಅದೇ ದಿವಸ ಮುಗಿಸಿ ಆಮೇಲೆ ಅದಕ್ಕೆ ಒಂದು ದಾಖಲಾತಿ ಪುಸ್ತಕದಲ್ಲಿ ನಾವು ಹೊರಗಡೆ ತಗೊಂಡಂಥ ಪುಸ್ತಕ ಅಲ್ಲದೆ ಮನೆಯಲ್ಲಿ ಒಂದು ಬೇರೆ ಪುಸ್ತಕ ಇಟ್ಕೊಂಡಿದ್ದೀವಿ, ಅದರಲ್ಲಿ ಇದೆಲ್ಲ ವ್ಯವಸ್ಥೆಯನ್ನು ಅಥವಾ ಎಲ್ಲ ಈ ವಿವರವನ್ನು ಬರೆದಿಟ್ಕೊಂಡು ಆ ದಿನದ ಕೆಲಸ ಮುಗಿಸ್ತಿದ್ದೆವು. ಹೀಗೆ ನಮ್ಮ ಕೆಲಸ ಸಾಮಾನ್ಯ ಒಂದು ನಿರಂತರವಾಗಿ ಮುಂದುವರಿತಾ ಬಂದಿತ್ತು. ಈಗ ಸಸ್ಯ ವೈವಿಧ್ಯತೆಯ ಬಗ್ಗೆ ವಿಚಾರ ಬಂದಾಗ ಸಾಮಾನ್ಯವಾಗಿ ಅವುಗಳ ಬೇರುಗಳಾಗ್ಬೋದು, ಹೂಗಳಾಗ್ಬೋದು, ಕಾಯಿಗಳಾಗ್ಬೋದು, ಬೀಜಗಳಾಗ್ಬೋದು, ಇವುಗಳನ್ನ ಮಾಹಿತಿಯು ಕೂಡ ಕಲೆ ಹಾಕಬೇಕಾಗ್ತದೆ. ಈ ಬಗ್ಗೆ ಹೇಳಿ. ನಾವು ಯಾಕೆ ಅಂತ ಹೇಳಿದ್ರೆ, ನಾವು ಅದೇ ಸಸ್ಯಗಳ ಸ್ವಲ್ಪ ಮಾಹಿತಿ ಇರೋರನ್ನ ಜೊತೆಗೆ ಯಾಕೆ ಕರ್ಕೊಂಡು ಹೋಗಿದ್ರೆ, ಹೆಚ್ಚಾಗಿ ಅದು ನಾಟಿ ವೈದ್ಯರು ಇರ್ಬೋದು ಅಥವಾ ಕೆಲವು ನಮ್ಮ ಹಳ್ಳಿಗಳಲ್ಲಿ ಕೆಲವು ಮಂತ್ರವಾದಿಗಳು ಈ ತರದವರೆಲ್ಲ, ಅವರಿಗೆ ಸ್ವಲ್ಪ ಔಷಧಿ ವಿಷಯಗಳು ಗೊತ್ತಿರುತ್ತೆ, ದನ ಕರುಗಳಿಗೆ ಔಷಧಿ ಕೊಡುವಂತವರು ಈ ತರದವರನ್ನ ಕರ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ, ಸಸ್ಯದ ಯಾವ ಭಾಗ ಯಾವ ಉಪಯೋಗಕ್ಕೆ ಬರ್ತದೆ, ಎಲ್ಲ ಸಸ್ಯಗಳು ನಮಗೆ ಮಾಹಿತಿ ಸಿಗಲಿಲ್ಲ. ಕೆಲವುದರದ್ದು ಅದರ ಯಾವ ಭಾಗ, ಅದು ಬೇರೋ ಅದರ ಎಲೆಯೋ, ಅಥವಾ ಎಲೆ ಆದರೆ ಏನು ಮಾಡಬೇಕು, ಬೇರಾದರೆ ಏನು ಮಾಡಬೇಕು, ಅದರ ಕಾಯಿ ಆದರೆ ಆ ಕಾಯಿಯನ್ನು ಏನು ಮಾಡಬೇಕು ಇತ್ಯಾದಿಗಳ ಮಾಹಿತಿಯನ್ನು ಅವರಿಂದ ನಾವು ಕಲೆ ಹಾಕಿ ಅದನ್ನು ಸಹ ದಾಖಲಾತಿ ಮಾಡಿಕೊಂಡಿದ್ದೇವೆ. ಸಾಮಾನ್ಯ ಈಗ ಎಷ್ಟು ಸಂಖ್ಯೆಯ ಒಂದು ಸಸ್ಯಗಳ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಸಾಧ್ಯ ಆಗಿದೆ ಕಳೆದ ಒಂದು ವರ್ಷದಲ್ಲಿ? ನಾವು 561 ಸಸ್ಯಗಳ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. 561 ಆದರೆ ಇದರಲ್ಲಿ ಕೆಲವು ಸಸ್ಯಗಳು ಓವರ್ಲ್ಯಾಪ್ ಆಗಿರ್ಬೋದು. ಯಾಕಂದರೆ ನಾವು ವರ್ಷಗಟ್ಟಲೆ ಆಗುವಾಗ ಒಂದು ಕಡೆ ನೋಡಿದಂಥ ಸಸ್ಯವೇ ಇನ್ನೊಂದು ಕಡೆ ಸಹ ದಾಖಲಾತಿ ಆಗಿರ್ಬೋದು. ಸಾಧಾರಣ ಒಂದು 10-15% ಆ ರೀತಿ ಆಗಿರ್ಬೋದು. ಮತ್ತು ಇನ್ನೊಂದು, ನಮ್ಮ ಊರಿನಲ್ಲಿ ಒಬ್ಬರು ಪರದೇಶಿ ಹಣ್ಣುಗಳ ಅಥವಾ ಪರದೇಶಿಯ ಹೂ ಹಣ್ಣುಗಳ ಸಸ್ಯಗಳನ್ನು ತಂದು ನಟ್ಟಂಥವರು, ಜಗದೀಶ್ ಪ್ರಸಾದ್ ಅಂತ ಇಂಜಿನಿಯರ್, ಅವರಲ್ಲಿ ಸಾಧಾರಣ ಒಂದು 60-70 ಸಸ್ಯಗಳ ದಾಖಲಾತಿ ಆಗಿದೆ. ಅದು ವಾಸ್ತವವಾಗಿ ಮುಂಡಾಜೆ ಗ್ರಾಮಕ್ಕೆ ಹೊಸ್ತು, ಅದು ಹೊಸ ಸಸ್ಯಗಳು ಸೇರ್ಪಡೆಗೊಂಡಿವೆ. ಅದೆಲ್ಲ ಒಟ್ಟು ಸೇರಿ ಸಾಮಾನ್ಯ ಒಂದು 561. ಅದು 561 ಸ್ವಲ್ಪ ರಿಪೀಟ್ ಆಗಿರುವಂಥದ್ದು ಸ್ವಲ್ಪ ಕಳಿಬೇಕಾಗ್ತದೆ. 500 ಅದರಲ್ಲಿ 352 ಸಸ್ಯಗಳಿಗೆ ಆಲ್ರೆಡಿ ವೈಜ್ಞಾನಿಕ ಹೆಸರು ಕೊಟ್ಟು ಸಹ ಮಾಡಿಯಾಗಿದೆ. ಇನ್ನು ಸ್ವಲ್ಪ ಕೆಲಸ ಬಾಕಿ ಉಂಟು, ಯಾಕಂದರೆ ಓವರ್ಲ್ಯಾಪ್ ಆಗಿರುವಂಥದ್ದು. ಮತ್ತು ನಮಗೆ ಅದೇನು ಬಾಟ್ನಿ ತಜ್ಞರು ಏನು ಹೇಳಿದರು ಅಂತ ಹೇಳಿದರೆ, ಅಕ್ಟೋಬರ್ ನವಂಬರ್ವರೆಗೆ ಕಾಯುವ ಆ ಸಸ್ಯ ಸಣ್ಣ ಸಸ್ಯಗಳಲ್ಲಿ ಹೂ ಬಿಡ್ತದಾಗ ಅವರಿಗೆ ಎಲೆ ಮಾತ್ರ ಇದ್ರೆ ಕನ್ಫ್ಯೂಸ್ ಆಗ್ತದೆ, ಗೊಂದಲ ಉಂಟಾಗ್ತದೆ. ಹೂ ಬಿಡ್ತದೆ, ಸರ್ ನಾನು ಬರ್ತೇನೆ, ಆ ಹೂ ಬಿಡೋ ಸಂದರ್ಭದಲ್ಲಿ ಹೂವಿನ ಸಮೇತ ಅದರ ಫೋಟೋ ತೆಗೆಯುವ, ಆಮೇಲೆ ಬಾಕಿ ಇರುವಂಥ ಕೆಲಸವನ್ನು ಮಾಡುವ ಅಂತ ಹೇಳಿದ್ದಾರೆ. ಅಂದರೆ 352 ಸಸ್ಯಗಳು ಸಂಪೂರ್ಣ ದಾಖಲಾತಿ ಕೆಲಸ ಆಗಿದೆ. ಈ ಸಸ್ಯ ವೈವಿಧ್ಯತೆಯ ದಾಖಲಾತಿ ಮಾಡುವುದರಿಂದ ಏನೇನು ಉಪಯೋಗಗಳಿವೆ, ಏನು ಅನುಕೂಲತೆಗಳಿವೆ? ಒಂದು ಏನು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ನಾನೊಂದು ಉದಾಹರಣೆ ಹೇಳಿದೆ, ನಮ್ಮ ಮನೆಯಲ್ಲಿ ಸೂಜಿಯಿಂದ ಹಿಡಿದದ್ದು ಹಾರೆ ಪಿಕಾಸೋದ ದೊಡ್ಡ ವಸ್ತುವಿನವರೆಗೆ ನಾವೊಂದು ಪ್ರತಿ ಜಾಗದಲ್ಲಿ ಇಂತಿಂಥ ಜಾಗದಲ್ಲಿ ನಿರ್ದಿಷ್ಟವಾಗಿ ಇಟ್ಟಿರ್ತೇವೆ, ನಮಗೆ ಗೊತ್ತಿರ್ತದೆ. ಯಾಕೆ ಗೊತ್ತಿರ್ತದೆ ಅಂತ ಹೇಳಿದರೆ, ಅದು ನನ್ನದು ಎಂಬ ಪ್ರೀತಿ ಅಥವಾ ನಾನು ಹಣ ಕೊಟ್ಟು ತಂದದ್ದು ಎಂಬ ಪ್ರೀತಿಯೋ ಅದು ನನಗೆ ಉಪಯೋಗಕ್ಕೆ ಬೇಕಂತ ಹೇಳಿದೆ. ಈ ವ್ಯಾಪ್ತಿಯನ್ನು ಗ್ರಾಮ ಮಟ್ಟಕ್ಕೆ ಮುಂದುವರಿಸುವ ಎಂಬ ಇರಾದೆಯಿಂದ ಈ ಕೆಲಸ ಮಾಡಿದೆ. ಯಾಕೆಂತ ಹೇಳಿದರೆ, ನಮ್ಮ ಗ್ರಾಮದಲ್ಲಿ ಇರುವ ಸಸ್ಯ ಕೂಡ ಅದು ನನ್ನದು, ಅದರ ಇಂಥ ಉಪಯೋಗ ಉಂಟು. ಯಾಕೆ ಅಂದರೆ, ನಾವು ಹಳ್ಳಿಯಲ್ಲಿ ಇದ್ದರೂ ಸಹ ಏನು ನನಗೆ ಕಂಡು ಬಂದದ್ದೇನು ಅಂತ ಹೇಳಿದರೆ, ಪರಿಸರದಿಂದ ಹಳ್ಳಿಯಲ್ಲಿ ಇದ್ದರೂ ಸಹ ನಾವು ಅದಾಗಲೇ ತುಂಬ ದೂರ ಇದ್ದೇವೆ. ನಾನು ನನ್ನ ಮನೆ ವ್ಯಾಪ್ತಿ ಇಷ್ಟು ಮಾತ್ರ ಆಯಿತು ಹೊರತು ಈ ಚಿಕ್ಕ ಚಿಕ್ಕ ಹಣ್ಣು ಹೂ ಇತ್ಯಾದಿಗಳ ಪರಿಚಯವೇ ಇಲ್ಲದಂಥ ಒಂದು ಹಂತಕ್ಕೆ ಬಂದು ಇವತ್ತು ತಲುಪಿದ್ದೇವೆ. ಅದು ಹಾಗೆ ಆಗಬಾರ್ದು. ನಮಗೆ ಕನಿಷ್ಠ ಈ ಔಷಧಿಯ ಗುಣ ಆಗಲಿ, ಸ್ವಲ್ಪ ಈ ಕರೋನಾ ಸಂದರ್ಭದಲ್ಲಿ ಜನರಿಗೆ ಎಚ್ಚರಿಕೆ ಬಂದಿತ್ತು. ಆ ಅಂಗಳದಲ್ಲಿ ಬೆಳೀತಾ ಇರುವಂಥದ್ದು ಅದು ಕಾಡು ಕೊತ್ತಂಬರಿ ಇರ್ಬೋದು ಅಥವಾ ನೆಲನಲ್ಲಿ ಇರ್ಬೋದು ಅಥವಾ ಇನ್ಯಾವುದೋ ಸಸ್ಯಗಳಿದ್ದು ತಂದು ಅದು ಬಿಸಿನೀರಿಗೆ ಹಾಕಿ ಕಷಾಯ ಮಾಡಿ ಕುಡಿದು ಆರೋಗ್ಯವರ್ಧನೆ ಇಮ್ಯುನಿಟಿ ಹೆಚ್ಚು ಮಾಡುವಂಥದ್ದು ಕೆಲಸ ತುಂಬ ಜನ ಮಾಡ್ತಾ ಇದ್ರು. ಸ್ವಲ್ಪ ಏನು ಬಂದಿತ್ತು ಅಂದರೆ ಎಚ್ಚರಿಕೆ ಬಂದಿದ್ದಾಗ, ಆಮೇಲೆ ಸುತ್ತಮುತ್ತ ಇರುವಂಥ ಸಸ್ಯಗಳದ್ದು ಉದಾಹರಣೆಗೆ ಅದು ಚಟ್ನಿಯೋ ತಂಬಳಿಯೋ ಇತ್ಯಾದಿ ಮಿನರಲ್ಸ್ ಅಥವಾ ವಿಟಮಿನ್ಸ್ ಜಾಸ್ತಿ ಇರುವಂಥದ್ದು ಈ ವಸ್ತುಗಳನ್ನು ಸ್ವಲ್ಪ ಗುರುತು ಇಡುವ ಒಂದು ಮಹತ್ವ ಅದಕ್ಕೆ ಗೊತ್ತಾಗಿತ್ತು ಜನರಿಗೆ. ಅದೇ ನಾನು ಏನು ಹೇಳ್ತೇನೆ ಅಂದರೆ, ನಮ್ಮ ಮನೆ ವ್ಯಾಪ್ತಿಯನ್ನು ನಾವು ಗ್ರಾಮ ವ್ಯಾಪ್ತಿಗೆ ಇದನ್ನು ಮಾಡುವ, ಅದು ಏನೇ ಸಸ್ಯ ಇರಲಿ ಅದು ನನ್ನದು ಎಂಬ ಪ್ರೀತಿಯಲ್ಲಿ ಬೆಳಿಬೇಕು. ಹೌದು, ಆ ರೀತಿಯ ಒಂದು ಇರಾದೆ ಇಟ್ಕೊಂಡವಾಗ, ಹಾಗೆ ಎಲ್ಲಿ ಏನು ಸಸ್ಯ ಇದೆ ಎಂಬುದಾದರೂ ಸ್ವಲ್ಪ ಜನರಿಗೆ ಗೊತ್ತಾದರೆ, ಅಗತ್ಯ ಬಂದಾಗ ನಾವೇನು ದಾಖಲಾತಿ ಕೊಟ್ಟಿದ್ದೇವೆ ಅದನ್ನು ನೋಡಿ ಅದರ ಫೋಟೋ ತಗೊಂಡು ಬೇಕಾದ್ರೆ ಅದರ ಕರೆಕ್ಟ್ ಪ್ರದೇಶಕ್ಕೆ GPS ಮೂಲಕ ಹೋಗುವಂಥದ್ದು ವ್ಯವಸ್ಥೆ ಈಗ ಈ ಟೆಕ್ನಾಲಜಿಯಲ್ಲಿ ಇದ್ದದ್ರಿಂದ ಉಪಯೋಗ ಆಗ್ಬೋದು ಮುಂದಿನ ದಿನಗಳಲ್ಲಿ ಎಂಬ ಒಂದು ಇರಾದೆಯಿಂದ. ಮತ್ತು ಇನ್ನೇನು ಅಂತ ಹೇಳಿದರೆ, ನಾವು ಕಾನೂನಾತ್ಮಕವಾಗಿ ಎಲ್ಲಿಯಾದರೂ ನಮ್ಮ ಊರಿನ ಸಸ್ಯ ಬೇರೆ ಯಾರಾದರೂ ಬಂದು ನಾನು ಪೇಟೆಂಟ್ ಮಾಡೋದಾಗಲಿ ಅದು ನನ್ನದು ಅಂತ ಹೇಳೋದಾಗಲಿ, ಆಗ ನಮ್ಮ ಹತ್ರ ಕರಾರು ಹಾಕದ ದಾಖಲೆ ಇದೆ, ಎಂಬುದು ಇರಬೇಕು ಎಂಬ ಇರಾದೆಯಿಂದ ಸಹ ಈ ಕೆಲಸ ಮಾಡಲಿಕ್ಕೆ ನನಗೆ ಉತ್ಸಾಹ ಉಂಟಾದದ್ದು. ಈಗ ಇಂಥ ಒಂದು ವೈವಿಧ್ಯತೆಯ ದಾಖಲಾತಿ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸವಾಲುಗಳು ಏನೇನು? ಬಹಳ ದೊಡ್ಡ ಸವಾಲುಗಳು ನಮಗೆ ಅಂಥದ್ದೇನು ಎದುರಾಗಲಿಲ್ಲ. ನಮಗೆ ವಾಸ್ತವವಾಗಿ ಸವಾಲು ಉಂಟಾದದ್ದಿಂದ ಮಳೆಗಾಲದ ಮಳೆ, ಅದು ನಮಗೆ ವಿಪರೀತ ಮಳೆ ಇದ್ದದ್ರಿಂದ ನಾವು ಕೆಲವು ಪ್ರದೇಶಗಳನ್ನು ಮುಂದಿನ ವಾರ ಇಂಥ ಪ್ರದೇಶಕ್ಕೆ ನಾವು ಹೋಗುದು ಅಂತ ಹೇಳಿದ್ರು ಅಸಾಧ್ಯ. ಧಾರಾಕಾರ ಮಳೆ ಇದ್ದದ್ರಿಂದ ಈ ಕೊಡೆ ಎಲ್ಲ ಹಿಡ್ಕೊಂಡು ಈ ಕೆಲಸ ಮಾಡಲಿಕ್ಕೆ ಅಸಾಧ್ಯವಾಗಿರೋದ್ರಿಂದ ಅದೊಂದು ಪ್ರಾಕೃತಿಕವಾದಂತಹ ಒಂದು ಅಡಚಣೆ ಅಥವಾ ತೊಂದರೆ ಅಂತ ಹೇಳ್ಬೋದು. ಮತ್ತೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೆಲವು ಸಂದರ್ಭ ನಾವು 10-11 ಜನ ನಮ್ಮ ಗುಂಪಿನಲ್ಲಿ ಇದ್ರು ಸಹ ಕಾರಣಾಂತರದಿಂದ ನಾವು ಹೇಳಿರುವಂತಹ ಮಾಹಿತಿದಾರ ಆಗಲಿ ಅಥವಾ ನಮ್ಮ ಗ್ರೂಪಿನಲ್ಲಿ ಯಾರೂ ಬರದೆ ನಾನು ಮಾತ್ರ ಇರುವಂತಹ ಸಂದರ್ಭ ಸಹ 1-2-3 ಸರ್ತಿ ಬಂದಿದೆ. ಈ ಥರದ ಅಡಚಣೆ ಬಂದಿದೆ. ಅದು ನಾನು ತೊಂದರೆ ಅಂತ ಹೇಳುವುದಿಲ್ಲ, ಅವರವರ ಏನೋ ಒಟ್ಟು ಕೆಲಸಕ್ಕೆ ತೊಂದರೆ ಅದು. ಆದರೆ ಅವರದ್ದು ಏನೇನೋ ನಮ್ಮ ಗುಂಪಿನಲ್ಲಿ ಇರೋರು ಏನೇನೋ ಕಾರ್ಯಕ್ರಮ ಇದ್ದದ್ರಿಂದ ಅವರಿಗೆ ಅನಾನುಕೂಲ ಆಗಿದ್ದರಿಂದ ಅದನ್ನು ನಾನು ದೂರುವುದಲ್ಲ. ಅದು ಈ ಥರದ ಕೆಲವು ತೊಂದರೆಗಳು ಬಂದಿವೆ. ಮತ್ತೆ ಪ್ರಾಕೃತಿಕವಾಗಿ ನಮಗೆ ಕಂಡುಬಂದ ಈ ಇಂಬಳ, ಈ ಹುಳಗಳು, ಜಿಗಣೆ, ಮತ್ತೆ ಸಸ್ಯಗಳನ್ನೆಲ್ಲ ಮುಟ್ಟುವಾಗ ಬೇರೆ ಬೇರೆ ರೀತಿಯ ಕಂಬಳಿ ಹುಳುಗಳು ಮೈಗೆ ತಾಗೋದು, ಅದು ತುರಿಕೆ ಬರುವಂಥ ಎಲರ್ಜಿ ಆಗುವಂಥದ್ದು, ಈ ಥರದೆಲ್ಲ ತೊಂದರೆಗಳು ಉಂಟಾಗಿವೆ ಬಂದಿವೆ. ಈ ದಾಖಲಾತಿಯನ್ನು ಬರೀ ಪುಸ್ತಕ ರೂಪದಲ್ಲೇ ಮಾಡಬಹುದು ಅಥವಾ ಡಿಜಿಟಲೈಸ್ ಮಾಡೋದಕ್ಕೆ ಏನಾದರೂ ಅವಕಾಶ ಉಂಟು ಇವಾಗ? ವಾಸ್ತವವಾಗಿ ಡಿಜಿಟಲೈಸ್ ಮಾಡೋದೇ ಪುಸ್ತಕ ರೂಪಕ್ಕಿಂತ ಇದು ಸುಲಭ. ವಾಸ್ತವವಾಗಿ ನಮ್ಮಲ್ಲಿ ಈಗ ಅದೇನು ಗೂಗಲ್ ಡಾಕ್ಸ್ ಇದ್ದದನ್ನು ಡಿಜಿಟೈಸ್ ಮಾಡಿ ಆಗಿದೆ ಈಗ. ಆದರೆ ಮುಂದೆ ನನಗೆ ಪುರುಸೊತ್ತಿರುವಾಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಫೋಟೋಶಾಪ್ ಅಥವಾ ವಿಡಿಯೋ ಇನ್ಯಾವುದೋ ವಿಡಿಯೋ ಸಹ ಮಾಡ್ಬೋದು. ಇನ್ಯಾವುದೋ ಇದನ್ನು ಪ್ರತಿಯೊಂದು ಚಿತ್ರ, ಪ್ರತಿಯೊಂದು ಸಸ್ಯದ ಚಿತ್ರ, ಅದರ ಸಂಪೂರ್ಣ ವಿವರ ಒಂದು ಪೇಜ್ನಲ್ಲಿ ಬರುವ ರೀತಿಯಲ್ಲಿ ಪ್ರತಿಯೊಂದು ಸಸ್ಯಕ್ಕೂ ಒಂದೊಂದು ಪೇಜ್ ರೆಡಿ ಮಾಡುವಂಥದ್ದು, ಡಿಜಿಟಲ್ ಪೇಜ್ ರೆಡಿ ಮಾಡುವಂಥದ್ದು ಇರಾದೆ ಉಂಟು. ಬಹುಶಃ ಮುಂದಿನ ತಿಂಗಳಿಂದ ಆ ಕೆಲಸ ನನಗೆ ಪುರುಸೊತ್ತಿರುವಾಗ ಮಾಡ್ತಾ ಹೋಗ್ತೇನೆ. ಇದಕ್ಕೆ ಆರ್ಥಿಕ ಸಂಪನ್ಮೂಲ ಕೂಡ ಬೇಕಾಗ್ತದೆ. ಆರ್ಥಿಕ ಸಂಪನ್ಮೂಲ ಬೇಕಾಗ್ತದೆ. ಆದರೆ ಇಷ್ಟರವರೆಗೆ ನಾವು ಏನು ಈ 10-11 ಜನ ಇದ್ದೆವು, ಸಣ್ಣ ಪುಟ್ಟ ಖರ್ಚುಗಳು ನಮಗೆ ಇಷ್ಟರವರೆಗೆ ದೊಡ್ಡ ಖರ್ಚು ಏನು ನಮಗೆ ಬಂದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದರೆ ನಾವು ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಹೋದಾಗ ಅವರು ಕೆಲಸಗಾರರು ಅಂದರೆ ಕೂಲಿ ಕಾರ್ಮಿಕರು ಇತ್ಯಾದಿ ಮಾಡೋದ್ರಿಂದ ಅವರಿಗೆ ಸಂಬಳ ಕೊಡ್ತೇವೆ ನಾವು ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಿದ್ದೆವು. ಆಗ ನಾವೇನು ಮಾಡ್ತೀವಿ, ನಾವೊಂದು 3-4 ಜನ ಅವರ ಸಂಬಳವನ್ನು ಭರಿಸಿದ್ದೆವು ಕಿಸೆಯಿಂದ. ಆ ಥರ ತುಂಬ ಸಂದರ್ಭದಲ್ಲಿ ಬಂದಿದೆ. ಬಾಕಿ ಆರ್ಥಿಕವಾಗಿ ಇದಕ್ಕೆ ದೊಡ್ಡ ಏನು ನಮಗೆ ಹೊರೆ ಉಂಟಾಗಲಿಲ್ಲ. ಮುಂದೆ ಅದನ್ನು ಒಂದು ಏನು ವೆಬ್ಸೈಟ್ ಮಾಡೋದು ಅಥವಾ ನಾವು ಡಿಜಿಟಲ್ ಇದೇನು ಪುಸ್ತಕ ರೂಪಕ್ಕೆ ತರೋದು, ಆಗ ದೊಡ್ಡ ಮಟ್ಟದ ಆರ್ಥಿಕ ಸಮಸ್ಯೆ ಉಂಟಾಗ್ಬೋದು. ಆದರೆ ಅಲ್ಲಿವರೆಗೆ ಹೋಗಲಿಲ್ಲ, ಯಾಕೆಂದರೆ ನಾನು ಈಗ ಪ್ರತಿಯೊಂದು ಪೇಜನ್ನು ರೆಡಿ ಮಾಡಬೇಕಾಗುವಂಥ ಕೆಲಸ ಇನ್ನೂ ಬಾಕಿ ಉಂಟು. ಅದನ್ನು ಮಾಡಿದ ನಂತರ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವ ಇರಾದೆಯಲ್ಲಿ ಇದ್ದೇನೆ. ಈ ಸಸ್ಯ ವೈವಿಧ್ಯತೆಯ ದಾಖಲಾತಿ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಸಿಗಬಹುದು? ಜನರಿಗೆ ತುಳುವಿನಲ್ಲಿ ನಾನು ಹೇಳ್ತೇನೆ, ಎಂಕ್ಲೆವರು ಇಂಚಿನ ಒಂದು ದೈ ಈ ಮರದಗಾಪನ ದೈ ಉಂಡೋ ಅಂತ ಹೇಳುವಂತಹ ಒಂದು, ಮೊನ್ನೆ ನಾವು ಅದನ್ನ ಕೆಲವು ಚಿತ್ರಣ ತೋರಿಸಿದ ಒಂದು ದೈ ಎಂಕ್ಲೆವರು ಉಂಡಟ್ಟೋ ಅಂತ ಹೇಳುವಂತದ್ದು ನಾನು ಕೂಡ ನೋಡಿದ್ದೇನೆ. ಅದು ಏನು ಏನು ಅಂತ ಗೊತ್ತಿರಲಿಲ್ಲ. ಅದು ಮೊನ್ನೆ ನಾವು ಇದ್ರ ದಾಖಲಾತಿಯನ್ನು MLA ಬೆಳ್ತಂಗಡಿ ನಾವು ಹರೀಶ್ ಪೂಂಜ MLA ಮೂಲಕ ಪಂಚಾಯಿತಿಗೆ ಇದನ್ನು ನಾವು ಒಪ್ಪಿಸುವ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಾವು ಕೆಲವು ಮುಖ್ಯ ನಮ್ಮ ಊರಿನಲ್ಲಿ ಇರುವಂತಹ ಸಸ್ಯಗಳದ್ದು ಪವರ್ ಪಾಯಿಂಟ್ ಶೋ ಮಾಡಿದ್ದೆವು. ಈ ಪವರ್ ಪಾಯಿಂಟ್ ಶೋ ಭಾಳ ಚೆನ್ನಾಗಾಗಿತ್ತು. ಅದು ಭಾಳ ತುಂಬ ಜನರಿಗೆ ಬಂದವರಿಗೆ ಮತ್ತು ಜೂನಿಯರ್ ಕಾಲೇಜ್ ವಿದ್ಯಾರ್ಥಿಗಳು ಬಂದರು, ಭಾಳ ಖುಷಿ ಪಟ್ಟಿದ್ದಾರೆ ಅದು ನೋಡಿ. ಆ ಸಂದರ್ಭದಲ್ಲಿ ಈ ಉದ್ಗಾರ ಕೇಳಿದ್ದೆ ನಾನು, ಇಂಜಿನಿಯರ್ ಅಂತ ಹೇಳೋದೊಂದು ಉದ್ಗಾರ ಕೇಳಿದ್ದೆ. ಯಾಕೆಂದರೆ ನಮ್ಮ ಊರಲ್ಲಿ ನಮ್ಮಲ್ಲಿ ಇದ್ದರೂ ಸಹ ಅದು ಇಂಥ ವಿಷಯಕ್ಕೆ ಆಗ್ತದೆ ಎಂಬ ಅರಿವು ತಕ್ಷಣ ಅವರಿಗೆ ನೋಡಿದ ತಕ್ಷಣ ಗೊತ್ತಾಯ್ತು. ಗೊತ್ತಿತ್ತು ಅವರಿಗೆ, ಆದರೆ ನಮ್ಮ ಊರಲ್ಲಿ ಉಂಟು ಅಂತ ಗೊತ್ತಿರಲಿಲ್ಲ. ಆ ಥರದೊಂದು ವಿಷಯ ಕಂಡು ಬಂದಿದ್ದೆ ನನಗೆ. ನೀವು ಆಸಕ್ತರು ಒಂದು 10-12 ಜನ ಸೇರಿಕೊಂಡು ಇಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ, ಜನರ ಒಂದು ಪ್ರತಿಕ್ರಿಯೆ ಮತ್ತು ಪಾಲ್ಗೊಳ್ಳುವಿಕೆ ಹೇಗಿತ್ತು? ಮತ್ತು ಸಾಮಾನ್ಯವಾಗಿ ಪ್ರತಿಕ್ರಿಯೆ ಅವ್ರಿಗೇನು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅವ್ರು ಮಾಡ್ತಾರೆ ಅಂತ ಹೇಳುವಂಥದ್ದು ಇರ್ತದೆ, ನಿಮ್ಮ ಊರಲ್ಲಿ ಹೇಗಿತ್ತು ಪ್ರತಿಕ್ರಿಯೆ? ಶುರುವಿಗೆ ನಾವು ಹೊರಟಾಗ ಎರಡು ರೀತಿಯ ನೆಗೆಟಿವ್ ಪಾಸಿಟಿವ್ ಧನಾತ್ಮಕ ಋಣಾತ್ಮಕ ಎರಡು ರೀತಿಯ ಪ್ರತಿಕ್ರಿಯೆ ಇತ್ತು. ಒಳ್ಳೆ ವಿಷಯ ಇದು ಮಾಡಬೇಕು ಅಂತ ಹೇಳುವಂತಹದ್ದಾದ್ರೂ ಹೇಳ್ತಿದ್ರು, ತೊಡಗಿಸಿಕೊಳ್ಳೋದೇ ಇದ್ರೆ ಅದು ಬೇರೆ ವಿಷಯ. ಇನ್ನು ಏನಾಗಿತ್ತು ಅಂತೇಳಿ ಅಲ್ಲ ನೀವು ಇದನ್ನೆಲ್ಲ ಮಾಡ್ತೀರಿ, ನಿಮ್ಗೆ ಇದರಿಂದ ಏನು ಸಿಗ್ತದೆ ಎಂಬುದನ್ನು ತುಂಬಾ ಜನ ಕೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಗೆ ಬೇರೆ ಕೆಲಸಗಳು ಮಾಡುವಾಗ ನೋಡಿ ಅಥವಾ ಈ ಅನುಭವಿಸಿ ಬಲ್ಲೆ ನಾನು, ಎಲ್ಲವನ್ನೂ ಇವತ್ತು ನಾವು ದುಡ್ಡಿನ ರೂಪದಲ್ಲೇ ನೋಡುವಂತ ಒಂದು ಪರಿಸ್ಥಿತಿ ಉಂಟಾಗಿರೋದು. ನಮಗೇನು ಲಾಭ? ಹಾಗೆ ನಾವು ಹೇಳ್ತಿದ್ದು ನಮಗೆ ಮಾತ್ರ ಅಲ್ಲ ಎಲ್ರಿಗೂ ಲಾಭ ಉಂಟು, ಇಂಥದ್ದೊಂದು ಸಸ್ಯೆಯಲ್ಲಿ ಉಂಟು ಅಂತ ನಮಗೆ ಗೊತ್ತಾಗ್ತದೆ, ಅದೇ ಲಾಭ ಅಂತೇಳಿ ಹೇಳುವಂಥದ್ದು ಈ ಥರದ ಸನ್ನಿವೇಶ ಬಂದಿದೆ. ಈಗ ನಿಮ್ಮ ದೃಷ್ಟಿಯಲ್ಲಿ ಇಂಥ ಒಂದು ದಾಖಲಾಗಿರುವಂಥ ಒಂದು ವಿವರಗಳು ಅದರ ಒಂದು ಸದುಪಯೋಗ ಹೇಗೆ ಮಾಡ್ಕೋಬಹುದು ಮುಂದಿನ ದಿವಸಗಳಲ್ಲಿ? ಹಾಂ, ನಾನೇನು ಹೇಳಿದೆ ಈಗ ಒಂದೊಂದು ಪೇಜನ್ನು ಇದು ಮಾಡುವಾಗ ನೋಡಿ, ಈ ಸಸ್ಯಗಳನ್ನು ನಾವು ಈಗ ಎಟ್ ರ್ಯಾಂಡಮ್ ಉಂಟು ಅಂತ ಹೇಳಿದರೆ ಅದು ಚಿಕ್ಕ ಹುಲ್ಲು ಇರ್ಬೋದು ಅಥವಾ ಪೊದರು ಇರ್ಬೋದು, ಈ ಇದನ್ನು ನಾವು ಇನ್ನೂ ಈಗ ವಿಂಗಡಣೆ ಮಾಡಲಿಕ್ಕೆ ಬಾಕಿ ಉಂಟು. ಔಷಧೀಯ ಸಸ್ಯಗಳು, ವಾಣಿಜ್ಯ ಬೆಳೆ ಸಸ್ಯಗಳು, ಮರಮಟ್ಟುಗಳಿಗಾಗುವಂಥ ಮೋಪಿಗಾಗುವಂಥ ಸಸ್ಯಗಳು, ಹೀಗೆ ಇದನ್ನು ಬೇರೆ ಬೇರೆ ಬೇರೆ ಬೇರೆ ಗುಂಪು ಮಾಡಿದಾಗ ನಮಗೆ ಯಾವ ಸಸ್ಯ ಎಲ್ಲಿ ಉಂಟು ಅಂದರೆ ಟಕ್ಕ ನಮಗೆ ನೋಡಲಿಕ್ಕೆ ಸುಲಭ ಆಗುವ ರೀತಿಯಲ್ಲಿ ಅಥವಾ ಅದರ ವಿವರ ಯಾರಿಗೂ ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಿಕ್ಕೋ ರೀತಿಯಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡೋದು. ಔಷಧಿ ಸಸ್ಯಗಳು ಅಂತ ಹೇಳಿದ್ಕೊಳ್ಳಿ, ಪುನಃ ಅದರಲ್ಲಿ ಮನುಷ್ಯರಿಗೆ ಆಗುವಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಗುವಂಥದ್ದು, ದನಕರುಗಳಿಗೆ ಆಗುವಂಥದ್ದು ಔಷಧಿಗಳು ಬೇರೆ ಇರ್ತದೆ. ಈ ಥರದ್ದು ವಿಭಾಗಗಳು ಮಾಡಬೇಕು ಅಂತ ಹೇಳುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೊಡಗಿಸ್ಕೊಳ್ತೇವೆ ಇದನ್ನು ಮಾಡಲಿಕ್ಕೆ. ಆ ಗ್ರಾಮ ಪಂಚಾಯತ್ ಅಥವಾ ಆಡಳಿತ ವ್ಯವಸ್ಥೆಯಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀವು ನಿರೀಕ್ಷೆ ಮಾಡ್ತೀರಿ? ಆ ಗ್ರಾಮ ಪಂಚಾಯತಿನವರು ನಮಗೆ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊನ್ನೆ ಈ ಏನು ಲೋಕಾರ್ಪಣಾ ಕಾರ್ಯಕ್ರಮ ನಾವು ಮಾಡಿದೆವು, ಅದು ಗ್ರಾಮ ಪಂಚಾಯತಿನವರೇ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಭರಿಸಿ ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಖರ್ಚು ವೆಚ್ಚ ನಾವು ಕಿಸೆಯಿಂದ ಹಾಕಬೇಕಾಗಿ ಬರಲಿಲ್ಲ. ಇದರ ಮುಂದುವರಿಕೆ ಹೇಗೆ ಅಂತ? ಅದು ನಾನು ಹೇಳಿದ ಹಾಗೆ ಈಗ ನಮ್ಮದು ಏನು ನಾನು ಹೇಳಿದಂಥ ವ್ಯಾಪ್ತಿಯ ವಿಂಗಡಣೆ, ಸಸ್ಯಗಳ ವಿಂಗಡಣೆ ಆದ ನಂತರ ಅವುಗಳ ಪ್ರತಿಯೊಂದು ಪೇಜ್ನಲ್ಲಿ ಡಿಜಿಟಲ್ ಪೇಜ್ ಆದ ನಂತರ ಆರ್ಥಿಕವಾಗಿ ಯಾರಾದರೂ ನಮಗೆ ಇದಕ್ಕೆ ಅನುಕೂಲ ಒದಗಿಸಿಕೊಡ್ತಾರೆ ಅಂತೇಳಿ ಆದರೆ ಅದೇ ರೀತಿಯ ಒಂದು ಪ್ರಿಂಟೆಡ್ ಪುಸ್ತಕ ಮಾಡುವಂಥ ಆಸಕ್ತಿ. ಆಗ ಆ ಪ್ರಿಂಟೆಡ್ ಪುಸ್ತಕನ ನಮ್ಮ ಸಾರ್ವಜನಿಕ ಕ್ಷೇತ್ರಗಳಿಗೆ, ಉದಾಹರಣೆಗೆ ಪಂಚಾಯತ್ನಲ್ಲಿ, ನಮ್ಮ ಊರಿನ ಸೊಸೈಟಿಯಲ್ಲಿ, ಹೈಸ್ಕೂಲ್ ಕಾಲೇಜುಗಳಲ್ಲಿ, ಈ ರೀತಿಯ ಜನರಿಗೆ ನೋಡುವ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕು ಎಂಬ ಒಂದು ಆಸೆ ಉಂಟು. ಅದೇ ರೀತಿ ಅದು ವೆಬ್ಸೈಟ್ ಸಹ, ವೆಬ್ಸೈಟ್ ಮಾಡಿದಾಗ ಯಾವ್ಯಾವ ಔಷಧಿಗಳು ಏನೇನು ಯಾವ ಸಸ್ಯ ಅನುಕೂಲ ಸಿಗ್ತದೆ ಅಂತ ಹೇಳೋದು, ಯಾವ ರೀತಿ ಯಾವ ಸಸ್ಯದಿಂದ ಏನು ಅನುಕೂಲ ಸಿಗ್ತದೆ ಅಂತ ಹೇಳೋದನ್ನು ಅದರಲ್ಲಿ ಪೂರ್ತಿ ವಿವರ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಮ್ಮ ಊರಿನವರು ಅಲ್ಲದವರು ಹೊರಗಿನವರು ಯಾರು ಬೇಕಾದರೂ ಅದನ್ನು ಆಕ್ಸೆಸ್ ಮಾಡಿ ಅವರಿಗೆ ಅನುಕೂಲ ಸಹ ಆಗುವ ಸಾಧ್ಯತೆ ಉಂಟು. ಬಹುಶಃ ಇದೇ ಮಾದರಿಯನ್ನು ಬೇರೆ ಗ್ರಾಮಗಳಲ್ಲಿ ಬೇರೆ ವಿಸ್ತಾರವನ್ನು ಮಾಡುವುದಕ್ಕೂ ಕೂಡ ಅವಕಾಶ ಇದೆ. ಖಂಡಿತ. ಮೊನ್ನೆ MLA ಅವರು ಬಹಳ ಖುಷಿಪಟ್ಟು ಇದು ಒಂದು ಹೊಸ ರೀತಿಯ ಪ್ರಯೋಗ ಮಾರ, ನಾನು ಎಲ್ಲಿವರೆಗೂ ಇಷ್ಟವರೆಗೆ ಯಾರು ಮಾಡಿದ್ದು ಕೇಳಲಿಲ್ಲ, ನನಗೆ ಹೊಸದು, ತಾಲೂಕು ಮಟ್ಟದಲ್ಲಿ ಮಾಡಬೇಕು, ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ ಮುಂದೆ ಅಂತ ಹೇಳಿದ್ದಾರೆ ಅವರು. ಕೆಲವು ಉದಾಹರಣೆ ಕೊಡ್ಬೋದು ಅಪರೂಪದ ಗಿಡಗಳನ್ನು ನೀವು ಮಾಹಿತಿಯನ್ನು ಕಲೆ ಹಾಕಿದ್ದು? ಸಾಮಾನ್ಯ ಊರಲ್ಲಿ ಇರುವಂಥದ್ದೇ, ಈಗ ನಾವು ನನಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ನಾಯಿ ಸೊಣಂಗ್ ಅಂತ ಹೇಳ್ತೇವೆ. ಹೌದು, ಅದು ಅದು ಸಸ್ಯ ಏನಾಗೋದಿಲ್ಲ, ಅದರ ಕಾಯಿ ಅಂತೂ ಮೈಗೆ ಮುಟ್ಟಿದರೆ ಬಹಳ ತುರಿಕೆ ಬರುವಂಥದ್ದು, ಮತ್ತು ಅದರದ್ದು ಔಷಧೀಯ ಗುಣಗಳು ಉಂಟು ಅಂತ ಸಹ ಕೇಳಿದ್ದೆ ನಾನು. ಭಾಳ ಅಪರೂಪಕ್ಕೆ ಸಿಗುತ್ತೆ, ವರ್ಷಕ್ಕೊಮ್ಮೆ ಮಾತ್ರ ಅದು ಕೋಡಾಗ್ತದೆ, ಕಾಯಿ ಆಗ್ತದೆ, ಅದರಲ್ಲಿ ವಾಜೀಕರಣ ಕ್ರಿಯೆ ಆಗ್ತದೆ, ಹಾಗೆ ಭಾಳ ಒಳ್ಳೆಯದು ಅದರ ಬೀಜದ ಕಷಾಯ ಅಂತ ಕೇಳಿದೆ. ಅದು ಒಬ್ಬರು ನಮ್ಮ ನಾಟಿ ವೈದ್ಯ ಪಂಡಿತರು ಹೇಳಿರುವಂಥದ್ದು. ಮತ್ತೆ ಇನ್ನು ಅದರ ಕಷಾಯ ಮಾಡಿ ಕುಡಿದ್ರೆ ಈ ಅಲರ್ಜಿಗೆ ಒಳ್ಳೆ ಔಷಧ ಅಂತ ಇನ್ನೊಬ್ರು ನಾಟಿ ವೈದ್ಯರು ಅದರ ಬಗ್ಗೆ ವಿಷಯ ಗೊತ್ತಿದ್ದವರು ಹೇಳಿರುವಂಥದ್ದು ಇದು ಮಾಡಿದ್ದೆ ನಾನು. ನನ್ನ ಹತ್ರ ಫೋಟೋಗಳಿವೆ, ಆದರೆ ಅವುಗಳ ಮಾಹಿತಿ ಲೇಖನ ಅದೆಲ್ಲ ನನ್ನ ಕಂಪ್ಯೂಟರಲ್ಲಿ ಉಂಟು. ಒಟ್ಟಿನಲ್ಲಿ ಜನರಿಗೆ ಯಾವ ರೀತಿ ಒಂದು ಸಂದೇಶವನ್ನು ಕೊಡುವುದಕ್ಕೆ ಬಯಸ್ತೀರಿ ಗಜಾನನೋಜಿಯವರೇ? ಸರ್, ಹೇಗೆ ನಾವು ನಮ್ಮ ಮನೆ ಮತ್ತು ಮನೆ ಸುತ್ತಮುತ್ತದ ಬಗ್ಗೆ ಕಾಳಜಿ ವಹಿಸ್ತೇವೋ ಹಾಗೆ ಅದಕ್ಕಿಂತ ಹೆಚ್ಚಿನ ಆದ್ಯತೆ ಅಥವಾ ಸಾಧ್ಯ ಆದಷ್ಟು ಆದ್ಯತೆ ಮೇರೆಗೆ ನಮ್ಮ ಸುತ್ತಮುತ್ತ ಇರುವಂಥ ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು, ಅವುಗಳನ್ನು ಜಾಗೃತೆಯಾಗಿ ಉಪಯೋಗಿಸಬೇಕು, ಆದರೆ ದುರುಪಯೋಗ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು, ದುರುಪಯೋಗ ಆಗಬಾರ್ದು. ಅದು ನಮ್ಮ ಮಾತ್ರ ಅಲ್ಲ, ನಮ್ಮ ಮುಂದಿನ ಎಲ್ಲ ಪೀಳಿಗೆಯ ಬದುಕಿಗೆ ಅದು ವಾಸ್ತವವಾಗಿ ಎಲ್ಲದಕ್ಕಿಂತಲೂ ಪ್ರಮುಖವಾದಂತಹ ಅಂಶವೇ ಅದು. ನಮ್ಮ ಹತ್ರ ಹಣ ಇತ್ಯಾದಿ ಎಷ್ಟು ಇದ್ದರೂ ಸಹ ಆದರೆ ಪ್ರಕೃತಿ ಎದುರಿಗೆ ಇದ್ಯಾವುದು ನಾವು ತಲೆಬಾಗಲೇಬೇಕಾಗ್ತದೆ ನಮಗೆ. ಅದರಿಂದ ಅದರ ಬಗ್ಗೆ ನಾವು ಮುತುವರ್ಜಿ ವಹಿಸಬೇಕು, ಕಾಳಜಿ ವಹಿಸಬೇಕು. ಮುಂದಿನ ಜನಾಂಗಕ್ಕೆ ನಮಗೆ ಸಾಧ್ಯ ಆದಷ್ಟು ಅದರ ತಿಳುವಳಿಕೆಯನ್ನು ಹೇಳಬೇಕು. ಹೆಚ್ಚಿನ ವಿಷಯಕ್ಕೆ ಏನಾಗಿದೆ ಅಂತೇಳಿ, ನಾವು ಪ್ರತಿಯೊಂದು ವಿಷಯಕ್ಕೂ ಇವತ್ತು ವೈದ್ಯರ ಹತ್ರ ಹೋಗೋದಾಗಿದೆ. ಆಗಲ್ಲ, ನಮ್ಮ ಸುತ್ತಮುತ್ತ ಇರೋ ಕೆಲವು ಸಸ್ಯಗಳ ಬಗ್ಗೆ, ಅವುಗಳ ಬೇರೋ ನಾರೋ ಅಥವಾ ತೊಗಟೆಯೋ ಎಲೆಯೋ, ಇವುಗಳ ಸ್ವಲ್ಪ ನಮ್ಮ ಹಿರಿಯರಿಗೆ ಗೊತ್ತಿದ್ದವರಿಂದ ಆದರೂ ತಿಳ್ಕೊಳ್ಳುವಂಥ ಒಂದು ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಇದರದ್ದು ಇದನ್ನು ತಿಳುವಳಿಕೆ ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಹೇಳುವಂಥದ್ದು ನನ್ನೊಂದು ಆಶಯ. ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಗಜಾನನ ವಜಯವರೇ. ಮುಂಡಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸಸ್ಯ ವೈವಿಧ್ಯತೆಯ ದಾಖಲಾತಿಯ ಪ್ರಯತ್ನವನ್ನು ಕಳೆದ ಒಂದು ವರ್ಷದಿಂದ ಮಾಡಿಕೊಂಡು ಬಂದಿದ್ರಿ. ಜೊತೆಗೆ ಈ ದಾಖಲಾತಿಯ ಮಹತ್ವ ಏನು, ಯಾಕಾಗಿ ನಾವು ಈ ದಾಖಲಾತಿಯನ್ನು ಮಾಡಬೇಕು, ಹೀಗೆ ಮಾಡುವುದರಿಂದ ಏನೇನು ಉಪಯೋಗಗಳಿವೆ, ಈ ವಿಚಾರದ ಬಗ್ಗೆಯೂ ಕೂಡ ನಿಮ್ಮ ಅನುಭವದ ಮಾತನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಸ್ಯ ವೈವಿಧ್ಯತೆ ದಾಖಲಾತಿ ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಮುಂಡಾಜೆಯ ಗಜಾನನ ವಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ, ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇದೀಗ ಆರೋಗ್ಯ ಮಾಹಿತಿ. ಮೆಂತಿ ಸೊಪ್ಪಿನ ಬಗ್ಗೆ ನೀವೆಲ್ಲ ಕೇಳಿರಬೇಕು. ಮೆಂತಿ ಸೊಪ್ಪನ್ನು ಅತ್ಯಂತ ಪೋಷಕಾಂಶ ಹೊಂದಿರುವಂತಹ ಒಂದು ಸೊಪ್ಪು ತರಕಾರಿಯಾಗಿ, ಜೊತೆಗೆ ಬೀಜವನ್ನು ಸಂಬಾರ ಪದಾರ್ಥವಾಗಿ, ಮಸಾಲೆ ಪುಡಿ, ಸುಗಂಧ ದ್ರವ್ಯ ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸುವುದಿದೆ. ಇದು ಸುಮಾರು 30-60 ಸೆಂಟಿಮೀಟರ್ ಅಂದರೆ 1-2 ಅಡಿ ಎತ್ತರ ಬೆಳೆಯುವಂತಹ ಹಸಿರು ಕುರುಚಲ ಸಸ್ಯ. ಸಂಯುಕ್ತ ಎಲೆಗಳಲ್ಲಿ ಕಿರು ಎಲೆಗಳು ಪ್ರತ್ಯೇಕವಾಗಿದ್ದು ಚಿಕ್ಕ ತುಟ್ಟುಗಳಿಂದ ಕೂಡಿರುತ್ತವೆ. ಕಾಂಡವು ಬಹಳವಾಗಿ ಕವಲು ಒಡೆದಿರುತ್ತವೆ. ಎಲೆ ಮತ್ತು ಕಾಂಡವು ಹಸಿರಾಗಿರುತ್ತದೆ. ಟ್ರೈಗೊನೆಲ್ಲಾ ಫೆನುಗ್ರೀಕಮ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಫ್ಯಾಬೇಸಿ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೀಬಹುದು. ಆದರೆ ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಉತ್ತಮವಾದಂತಹ ಮಣ್ಣಾಗಿದೆ. ಚಳಿಗಾಲದಲ್ಲಿ ಬೆಳೆಯುವಂತಹ ಸೊಪ್ಪಿನ ತರಕಾರಿ ಇದು. ತಂಪಾದ ಹವಾಮಾನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಆಗಸ್ಟ್ ನವೆಂಬರ್ ತಿಂಗಳಲ್ಲಿ ಬಿತ್ತಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಇದರಲ್ಲಿ ಕೂಡ ಸಾಕಷ್ಟು ಸುಧಾರಿತ ತಳಿಗಳು ಲಭ್ಯ ಇದೆ. ಪೂಸಾ ಅರ್ಲಿ ಬಂಚಿಂಗ್, ಟಿಜಿ ಸೀರೀಸ್, CO1, ಕಸ್ತೂರಿ ಸಿಲೆಕ್ಷನ್, ಮೇತಿ No. 47, No. 14, EC 49-11. ಮೆಂತ್ಯ ಬೆಳೆಯಲ್ಲಿ ಸಮಗ್ರವಾದಂತಹ ಗಿಡ, ಬೀಜಗಳು ಮತ್ತು ಎಲೆ ಇವು ಉಪಯುಕ್ತವಾದಂತಹ ಭಾಗಗಳಾಗಿವೆ. ಮೆಂತ್ಯದಲ್ಲಿ ಡೈಸಾಜೆನಿನ್, ಗೈಟೋಜೆನಿನ್, ಟೈಗೋಜೆನಿನ್ ಹೀಗೆ ಅನೇಕ ರಾಸಾಯನಿಕ ಘಟಕಗಳಿರ್ತವೆ. ಮೆಂತ್ಯವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಮೆಂತ್ಯ ಮಧುಮೇಹಿಗಳಿಗೆ ಒಂದು ಉತ್ತಮವಾದಂಥ ಔಷಧಿಯಾಗಿದೆ ಹಾಗೂ ಆಹಾರವೂ ಕೂಡ ಆಗಿದೆ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚದಷ್ಟು ಮೆಂತ್ಯದ ಪುಡಿಯನ್ನು ಇಲ್ಲವೇ 2 ಚಮಚೆಯಷ್ಟು ಮೆಂತ್ಯ ಸೊಪ್ಪಿನ ರಸವನ್ನು ಸೇವಿಸಿದಲ್ಲಿ ರಕ್ತದಲ್ಲಿರುವ ಸಕ್ಕರೆಯ ಅಂಶ ಬಹುಬೇಗ ನಿಯಂತ್ರಣಕ್ಕೆ ಬರ್ತದೆ. ಇವಲ್ಲದೆ ಮಧುಮೇಹಿಗಳು 1 ಭಾಗ ರಾಗಿ, 1 ಭಾಗ ಗೋಧಿ, 1/4 ಭಾಗ ಮೆಂತ್ಯವನ್ನು ಸೇರಿಸಿ ತಯಾರಿಸಿರುವಂತಹ ಹಿಟ್ಟಿನಿಂದ ಮುದ್ದೆಯನ್ನು ತಯಾರಿಸಿ ಸೇವಿಸುವಂತಹದ್ದು ಒಳ್ಳೆಯದು. ಭೇದಿ ಆಗ್ತಾ ಇದ್ದಲ್ಲಿ 1 ಲೋಟ ಮಜ್ಜಿಗೆಯಲ್ಲಿ 1 ಚಮಚ ಹುರಿದ ಮೆಂತ್ಯದ ಪುಡಿಯನ್ನು ಸೇರಿಸಿ 3-4 ಗಂಟೆಗಳಿಗೆ ಒಂದು ಸಾರಿ ಕುಡಿಬೇಕು. ಮೈ ಕೈ ನೋವಿದ್ದಾಗ 1 ಚಮಚ ಮೆಂತ್ಯದ ಪುಡಿಯನ್ನು ನೀರಿನೊಂದಿಗೆ ಕುಡಿಬೇಕು. ಮೆಂತ್ಯ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಹೊಟ್ಟೆ ನೋವು ಹಾಗೂ ಹೊಟ್ಟೆ ಉಬ್ಬರ ಇರುವಾಗ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಒಂದು ತುತ್ತು ಬಿಸಿ ಅನ್ನದೊಂದಿಗೆ ತುಪ್ಪ ಉಪ್ಪನ್ನು ಬೆರೆಸಿ ತಿಂದಲ್ಲಿ ನೋವು ಶಮನವಾಗ್ತದೆ. ಇದಲ್ಲದೆ ಮೆಂತ್ಯ ಸೊಪ್ಪಿನ ರಸವನ್ನು ಸಮಭಾಗ ಜೇನಿನೊಂದಿಗೆ ಬೆರೆಸಿ ಕುಡಿದರೂ ಕೂಡ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಕುರುಗಳಾದಾಗ ಮೆಂತ್ಯ ಸೊಪ್ಪನ್ನು ಅರೆದು ಪೇಸ್ಟನ್ನಾಗಿ ಮಾಡಿ ಅದನ್ನು ಕುರು ಇರುವ ಭಾಗಕ್ಕೆ ಹಚ್ಚಿದಲ್ಲಿ ಊತ ಹಾಗೂ ನೋವು ತಗ್ಗುತ್ತದೆ. ಸುಟ್ಟ ಗಾಯಗಳಿಗೆ ಮೆಂತ್ಯವನ್ನು ನೀರಿನಲ್ಲಿ ಅರೆದು ಲೇಪಿಸಿದಲ್ಲಿ ನೋವು ಹಾಗೂ ಉರಿಯು ಕಡಿಮೆಯಾಗ್ತದೆ. ಮುಟ್ಟು ಆರಂಭವಾದ ಹುಡುಗಿಯರಿಗೆ ಮೆಂತ್ಯದ ಹಿಟ್ಟನ್ನು ಪ್ರತಿ ದಿವಸ ಊಟದೊಂದಿಗೆ ಕೊಡುವುದರಿಂದ ರಜಸ್ರಾವ ಕ್ರಮಬದ್ಧವಾಗಿ ಆಗ್ತದೆ. ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿಯು ಉಂಟಾದಾಗ ಗಂಜಿಯೊಂದಿಗೆ ಒಂದು ಚಮಚ ಮೆಂತ್ಯದ ಪುಡಿಯನ್ನು ಬೆರೆಸಿ ಕುಡಿಬೇಕು. ಬಾಣಂತಿಯರಿಗೆ ಪ್ರತಿ ದಿವಸ ಆಹಾರದೊಂದಿಗೆ ಮೆಂತ್ಯದ ಹಿಟ್ಟನ್ನು ನೀಡುವುದರಿಂದ ಎದೆಹಾಲಿನ ಉತ್ಪತ್ತಿ ಹೆಚ್ಚುವುದೇ ಅಲ್ಲದೆ ಗರ್ಭಾಶಯವು ಸಹಜ ಸ್ಥಿತಿಗೆ ಮರಳುವಲ್ಲಿ ಸಹಾಯ ಮಾಡುತ್ತದೆ. ಮೆಂತ್ಯವನ್ನು ತುಪ್ಪದಲ್ಲಿ ಹುರಿದು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಇದನ್ನು ಗೋಧಿ ಹಿಟ್ಟು ಮತ್ತು ಬೆಲ್ಲ ಇಲ್ಲವೇ ಸಕ್ಕರೆಯನ್ನು ಬೆರೆಸಿ ಹಲ್ವ ತಯಾರಿಸಿ ಬಾಣಂತಿರಿಗೆ ಕೊಡಬಹುದು. ತಲೆಹೊಟ್ಟಿನ ತೊಂದರೆ ಇರುವವರು ರಾತ್ರಿಯ ಹೊತ್ತು 100 ಗ್ರಾಂನಷ್ಟು ಮೆಂತ್ಯವನ್ನು ನೆನೆಸಿಟ್ಟು ಬೆಳಿಗ್ಗೆ 100 ಗ್ರಾಂ ಮೆಂತ್ಯ ಸೊಪ್ಪಿನೊಡನೆ ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿಕೊಂಡು 2 ಗಂಟೆ ಕಾಲ ಬಿಟ್ಟು ತಲೆ ಸ್ನಾನವನ್ನು ಮಾಡಬೇಕು. ಇದರಿಂದ ಕೂದಲು ಆರೋಗ್ಯಕರವಾಗಿ ಕಾಂತಿಯುತವಾಗ್ತವೆ, ಸೊಂಪಾಗಿ ಬೆಳೀತದೆ. ಮೊಡವೆಗಳಿಗೆ ಮೆಂತ್ಯ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿಯ ಸಮಭಾಗವನ್ನು ನೀರಿನಲ್ಲಿ ಬೆರೆಸಿ ಲೇಪಿಸಿ 1 ಗಂಟೆ ಕಾಲ ಬಿಟ್ಟು ಮುಖವನ್ನು ತೊಳಿಬೇಕು. ಮಗುವಿಗೆ ಹಾಲುಡಿಸುವುದನ್ನು ಬಿಡಿಸಬಯಸುವಂತಹ ತಾಯಂದಿರು ಮೆಂತ್ಯ ಸೊಪ್ಪವನ್ನು ನುಣ್ಣಗೆ ಅರೆದು ಸ್ತನಗಳಿಗೆ ಲೇಪಿಸಬಹುದು. ಹೃದ್ರೋಗಿಗಳಿಗೆ ಮೆಂತ್ಯ ಸೇವನೆ ಉತ್ತಮವಾದಂತಹದ್ದು. ಹೆಸರುಕಾಳು, ಕೆಂಪು ಬೇಳೆ ಮತ್ತು ಮೆಂತ್ಯವನ್ನು ಸಮಭಾಗ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡು ಸ್ನಾನಕ್ಕೆ ಬಳಸಬಹುದು. ಇದೇ ರೀತಿ ಸೀಗೆಕಾಯಿ, ಹೆಸರುಕಾಳು ಮತ್ತು ಮೆಂತ್ಯ 2:1 ಪ್ರಮಾಣದ ಅನುಪಾತದಲ್ಲಿ ಬೆರೆಸಿ ಕುಟ್ಟಿ ಪುಡಿ ಮಾಡಿ ತಯಾರಿಸಿ ಇಟ್ಟುಕೊಂಡು ತಲೆಯ ಸ್ನಾನಕ್ಕೆ ಬಳಸಬೇಕು. ಇದು ಕೂದಲಿನ ಆರೋಗ್ಯಕ್ಕೆ ಹಿತಕರವಾಗಿದ್ದು ತಲೆ ಹೊಟ್ಟು ಉಂಟಾಗುವುದಿಲ್ಲ. ಮೆಂತ್ಯವನ್ನು ಬೇರೆ ಬೇರೆ ಅಡುಗೆಯಲ್ಲಿಯೂ ಕೂಡ ಬಳಸಬಹುದು. ಮೆಂತ್ಯ ಸೊಪ್ಪಿನ ಖಾರದ ಕಡುಬನ್ನು ತಯಾರಿಸಬಹುದು. ಪಲ್ಯವನ್ನು ಕೂಡ 2 ರೀತಿಯಲ್ಲಿ ತಯಾರಿಸಬಹುದು. ಸೊಪ್ಪನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿಕೊಂಡು ಸಣ್ಣಗೆ ಹಚ್ಚಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿಯೊಂದಿಗೆ ಒಗ್ಗರಣೆ ಹಾಕಿ ಅದಕ್ಕೆ ಟೊಮೆಟೊವನ್ನು ಹಾಕಿ ಉಪ್ಪು ಸಾಂಬಾರು ಪುಡಿಯನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು. ಇದು ಅನ್ನ ಮತ್ತು ರೊಟ್ಟಿಯೊಂದಕ್ಕೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಬೇಕೆನಿಸಿದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬಹುದು. ಎರಡನೇ ರೀತಿಯಾಗಿ ಪಲ್ಯವನ್ನು ಮಾಡುವುದಿದ್ರೆ ತೊಗರಿಬೇಳೆ ಇಲ್ಲವೇ ಹೆಸರು ಬೇಳೆಯನ್ನು ಬೇಯಿಸಿ ಇಟ್ಕೊಳ್ಬೇಕು. ತೊಳೆದು ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಎಣ್ಣೆ ಇಲ್ಲವೇ ತುಪ್ಪದ ಒಗ್ಗರಣೆಯಲ್ಲಿ ಬಾಡಿಸಿಕೊಳ್ಬೇಕು. ಇದಕ್ಕೆ ಹಸಿಮೆಣಸಿಕಾಯಿ ಇಲ್ಲವೇ ಒಣಮೆಣಸಿಕಾಯಿಯನ್ನು ಸೇರಿಸಿಕೊಳ್ಬೇಕು. ಹುಣಸೆ ಹುಳಿ ಇಲ್ಲವೇ ಟೊಮೆಟೊ ಸಣ್ಣಗೆ ಹಚ್ಚಿ ಹಾಕಿಕೊಳ್ಬೇಕು. ನಂತರ ಬೇಳೆಯೊಂದಿಗೆ ಇದನ್ನು ಬೆರೆಸಿ 5 ನಿಮಿಷ ಒಲೆಯ ಮೇಲೆ ಇಡಬೇಕು. ಈ ಪಲ್ಯ ಚಪಾತಿ, ರೊಟ್ಟಿ ಮತ್ತು ಅನ್ನದೊಂದಿಗೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಹಾಗೆಯೇ ಮೆಂತ್ಯದ ಸಾರನ್ನು ಕೂಡ ತಯಾರು ಮಾಡಬಹುದು. ಮೆಂತ್ಯ ಸೊಪ್ಪಿನ ಚಿತ್ರಾನ್ನ, ಮೆಂತ್ಯ ಸೊಪ್ಪಿನ ರೊಟ್ಟಿ, ಪರೋಟ, ಮೆಂತ್ಯ ಹಿಟ್ಟು, ಮೆಂತ್ಯ ಹುಳಿ, ಮೆಂತ್ಯ ಕಾಳಿನ ಗೊಜ್ಜು, ಮೆಂತ್ಯ ಪಲ್ಯ, ಈ ರೀತಿಯೂ ಕೂಡ ತಯಾರು ಮಾಡುವುದಕ್ಕೆ ಸಾಧ್ಯ ಇದೆ. ಸಂಸ್ಕೃತದಲ್ಲಿ ಮೇಥಿಕ, ಮೇಥಿ, ಪೀತೆ ಬೀಜ ಅಂತ ಕರೀತಾರೆ. ಹಿಂದಿಯಲ್ಲಿ ಮೇಥಿ, ತೆಲುಗಿನಲ್ಲಿ ಮೆಂಥುಲು, ತಮಿಳಿನಲ್ಲಿ ವೆಂಡ್ಯಂ, ಇಂಗ್ಲೀಷ್ನಲ್ಲಿ ಫೆನುಗ್ರೀಕ್, ಮಲಯಾಳಂನಲ್ಲಿ ಉಲುವ ವೆಂತ್ಯಂ ಎಂದು ಕೂಡ ಇದಕ್ಕೆ ಹೆಸರಿದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಶರಣು ಶಂಕರ ಮಲ್ಲಿಕಾರ್ಜುನ ಕ್ರೌಂಚ ಗಿರಿಯ ಜ್ಯೋತಿರ್ಲಿಂಗದ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಗಣಪನ